ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದೀರಾ? ಇನ್ನಾದ್ರ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡಿಸಿದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಧಾರದ ಶಿರಸು. ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಪ್ರತಿ ಪರಿವಾರವೂ ತಿಳಿಯುತ್ತೆ ಗರ್ಭನಿರೋಧಕ ವಿಧಾನದ ಲಾಭ. ಪ್ರತಿ ತಾಯಿಯೂ ಆರೋಗ್ಯವಂತಳಾಗುತ್ತಾಳೆ, ಪ್ರತಿ ಮಗು ಆರೋಗ್ಯವಾಗಿರುತ್ತೆ. ಪ್ರತಿ ಕುಟುಂಬ ಸಂತೋಷವಾದ್ರೆ ಇಡೀ ಗ್ರಾಮವೇ ಸಂತೋಷವಾಗುತ್ತೆ. ಸಂತಸದ ಜೀವನಕ್ಕಾಗಿ ಅಂತರದ ಹೆರಿಗೆ, ಹೆರಿಗೆಗಳ ನಡುವೆ ಅಂತರವಿಡಲು ನುಂಗುವ ಗುಳಿಗೆ. ಸಂಕಷ್ಟವೇನೇ ಇರಲಿ, ಕುಟುಂಬ ಯೋಜನೆಯೊಂದೇ ನಮ್ಮ ಧ್ಯೇಯ. ಬಲಿಷ್ಠ ಭಾರತ ನಿರ್ಮಾಣ ನಮ್ಮ ಸಂಕಲ್ಪ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದೀರಾ? ಇನ್ನಾದ್ರ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡಿಸಿದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಗ್ರಹದ ಶಿರಸು. ಚಿನ್ನದ ಗೆಂಡೆ. ಅನ್ನ ಬೆಳೆಯೋ ಈ ಮಣ್ಣು, ಮನುಜರ ಪಾಲಿನ ನಿಜ ಹೊನ್ನು. ಅನ್ನ ಬೆಳೆಯೋ ಈ ಮಣ್ಣು, ಮನುಜರ ಪಾಲಿನ ನಿಜ ಹೊನ್ನು. ಕುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ. ಆಲೂಗಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ, ಹಾಸನ. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ, ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಚಿನ್ನದ ಗೆಂಡೆ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಧಾರಿತ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಸ್ಎಂ ಮಂಜುನಾಥ್ ಹಾಗೂ ಹಾಸನ ತಾಲೂಕು ಕುದುರುಗುಂಡಿಯ ಬಿಆರ್ ಪುಷ್ಪ. ಪುಷ್ಪ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಮಂಜುನಾಥ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಪುಷ್ಪ ಅವರೇ, ನಿಮ್ಮ ಹುಟ್ಟೂರು ಯಾವುದು? ಸರ್, ನಮ್ದು ಹುಟ್ಟೂರು ಬಂದು ಗನ್ಸಿ ಸೈಡ್ ಬರುತ್ತೆ, ಬಳಗಟ್ಟೆ ಅಂತ ಸರ್. ಹುಟ್ಟೂರು ಬಳಗಟ್ಟೆಯಿಂದ ಕುದುರುಗುಂಡಿಗೆ ಕೊಟ್ಟಿರೋದು ಸರ್ ನಮ್ಮನ್ನ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ಅಮ್ಮ. ನಮ್ ತಂದೆ ಸರ್ ರಂಗೇಗೌಡ ಅಂತ, ನಮ್ ತಾಯಿ ಬಂದು ಜಯಮ್ಮ ಅಂತ. ಎಷ್ಟು ಜಮೀನಿತ್ತು ತಂದೆ ತಾಯಿಗೆ? ಅಲ್ಲಿ ಸರ್ 3 ಎಕರೆ ಜಮೀನಿದೆ ನಮ್ಮ ತಂದೆ ಮನೇಲಿ. ಏನೇನ್ ಬೆಳೆ ಬೆಳೀತಾ ಇದ್ರಮ್ಮ ಅಲ್ಲಿ? ಸರ್ ಆ ಸೈಡು ಹೆಚ್ಚಿಗೆ ಬಾವಿಗಳು ಕಮ್ಮಿ, ಹಾಗಾಗಿ ಹೆಚ್ಚಿಗೆ ರಾಗಿ, ಜೋಳ, ಇನ್ನ ಮತ್ತೆ ಕಾಳುಗಳು ಹೆಚ್ಚಿಗೆ ಅದೇ ಬೆಳೆ ಸರ್ ಮಾಡೋದಾಗ್ತದೆ. ನೀವ್ ಎಷ್ಟು ಜನ ಮಕ್ಕಳು ಪುಷ್ಪ? ನಾವ್ ಸರ್ 5 ಜನ ಸರ್ ಮಕ್ಕಳು. ಏನು ಓದಿದ್ರಿ ನೀವು? ಸರ್ ನಾನು SSLC ಓದಿದ್ದೀನಿ ಸರ್. ಎಲ್ಲಿ ಓದಿದ್ರಮ್ಮ? ಸರ್ ನಾನು 1ರಿಂದ 5ನೇ ತರಗತಿ ಬಳಗಟ್ಟೆಯಲ್ಲಿ ಓದ್ದೆ, ಮತ್ತೆ 6, 7 ಮತ್ತು ಎಂ ಶಿವರ ಅಂತ ಬರುತ್ತೆ ಅಲ್ಲೋದ್ದೆ, ಮತ್ತೆ 8, 9 ಹೊತ್ತು ಕೆಂಬಾಳ್ ಬರುತ್ತೆ ಅಲ್ಲೋದ್ದೆ ಸರ್. ಯಾಕೆ ಅಷ್ಟೊಂದ್ ಕಡೆ? ಕೆಂಬಾಳಲ್ಲಿ ಹೈಸ್ಕೂಲ್ ಓಪನ್ ಆಗಿರ್ಲಿಲ್ಲ, ಆ ಕಾರಣದಿಂದ ನಾನು ಎಂ ಶಿವರದಲ್ಲಿ ಓದ್ದೆ. ಆಮೇಲೆ ಕೆಂಬಾಳಲ್ಲಿ ಹೈಸ್ಕೂಲ್ ಓಪನ್ ಆಯ್ತು, ಅವಾಗ ಕೆಂಬಾಳಿಗೆ ಬಂದೆ ಸರ್. ಓದೋದಕ್ಕಾಗಿ ಬಹಳ ಕಷ್ಟಪಟ್ಟಿದ್ದೀರಿ. ಹೌದು ಸರ್, ತುಂಬಾ ಓದಬೇಕು ಅನ್ನೋ ಆಸೆ ಇತ್ತು. ಆಸೆ ಇತ್ತು ಸರ್, ಅಲ್ಲಿ ಮನೆ ಕಡೆ ಓದ್ಸಕ್ಕೆ ಸ್ವಲ್ಪ ಕಷ್ಟ ಇತ್ತು. ಓದ್ಸಿದ್ರೆ ಏನ್ ಓದ್ತಾ ಇದ್ರಿ? ಸರಿ ಅಂದ್ರೆ ನಮ್ ಕಾಲ್ಮೇಲೆ ನಾವು ನಿಂತ್ಕೊಂಡಂಗೆ ಮುಂದೆ ಹೋದಕ್ ಹೋಗ್ತಾ ಇದ್ವಿ. ನಿಮ್ಗೆ ವ್ಯವಸಾಯದ ಬಗ್ಗೆ ಚಿಕ್ಕಂದಿನಿಂದ ಆಸಕ್ತಿ ಒಲವು ಎಲ್ಲ ಇತ್ತಮ್ಮ ಪುಷ್ಪ ಅವರ? ಇಲ್ಲ ಸರ್, ಸ್ವಲ್ಪ ಚಿಕ್ಕಂದಿರಿಂದ ಕಮ್ಮಿನೇ ಇದ್ದಿದ್ದೆ. ಯಾಕೆಂದ್ರೆ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ ನಾವು ಚಿಕ್ಕವಳಾಗಿರೋದ್ರಿಂದ ಜಮೀನ್ ಕಡೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇವಾಗ ಮದ್ವೆ ಆದ್ಮೇಲೆ ಸ್ವಲ್ಪ ಅನುಭವ ಆಗ್ತದೆ ಸರ್. ಮದ್ವೆ ಆಗಿರೋದು ಯಾರನ್ನ? ಕೆ ಟಿ ದೇವರಾಜ್ ಅಂತ ಸರ್. ಅವರು ರೈತರ? ಹೌದು ಸರ್, ಅವರು ರೈತರು ಸರ್. ಜಮೀನು ಎಷ್ಟಿದೆಯಮ್ಮ? ಜಮೀನು ಸರ್ 2 ಎಕರೆ ಇದೆ. ನೀರಾವರಿ ಆಶ್ರಯ? ನೀರಾವರಿ ಇದೆ ಸರ್. ಏನು ಬೋರ್ವೆಲ್ಲ? ಬೋರ್ವೆಲ್ ಸರ್. ಏನೇನ್ ಬೆಳೆ ಬೆಳಿತೀರಮ್ಮ ಪುಷ್ಪ? ಸರ್, ನಾವು ಆಲೂಗೆಡ್ಡೆ ಬೆಳಿತೀವಿ, ಶುಂಠಿ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ. ಆಲೂಗೆಡ್ಡೆನ ಎಷ್ಟು ವರ್ಷದಿಂದ ಬೆಳಿತಿದ್ರಮ್ಮ? ಇವಾಗ ಮದ್ವೆ ಆಗಿ ನಮ್ದು 13 ವರ್ಷ ಆಗಿದೆ ಸರ್. 13 ವರ್ಷದಿಂದ ಆಲೂಗೆಡ್ಡೆ ಬೆಳಿತಾ ಇದೀವಿ ಸರ್. ನಿಮ್ ತಂದೆ ಮನೆಯಲ್ಲಿ ಬೆಳಿತಿದ್ರು? ಇಲ್ಲ ಸರ್, ನಮ್ ತಂದೆ ಮನೆಯಲ್ಲಿ ಆಲೂಗೆಡ್ಡೆ ಬೆಳಿತಿರ್ಲಿಲ್ಲ. ಇಲ್ಲಿ ನಿಮ್ಮ ಮನೆಯವರು ಮುಂಚೆಯಿಂದ ಬೆಳೀತಾ ಇದ್ರ? ಹೌದು ಸರ್, ಮುಂಚೆಯಿಂದ ಬೆಳೀತಾ ಇದ್ದೀವಿ. ಆಮೇಲೆ ಬಂದು ನೀವು ಗೆಡ್ಡೆ ಬೆಳೆಯಕ್ ಶುರು ಮಾಡಿದ್ವಿ ಸರ್. ಓಕೆ, ಹಿಂದೆ ಬೆಳೀತಿದ್ದಕ್ಕೂ ಈಗ ಬೆಳೀತಿದ್ದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಹೌದು ಸರ್, ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಮುಂಚೆ ಬೆಳೀತಾ ಇದ್ದಿದ್ದು ನಾವು ಎತ್ತಿನಲ್ಲಿ ಉಳುಮೆ ಮಾಡ್ಬೇಕಾಗಿತ್ತು. ಇವಾಗ ಮಿಷನ್ಗಳು ಬಂದಿದೆ. ಇವಾಗ ಒಂದ್ ವೇಳೆ ಎಲ್ಲಾರ ಮನೇಲಿ ಅವಾಗ ಎತ್ತುಗಳು ಇರ್ತಾ ಇರ್ಲಿಲ್ಲ. ಬಡವರು ಇದ್ರು, ಶ್ರೀಮಂತರು ಇದ್ರು. ಇವಾಗ ಆಲ್ರೆಡಿ ಇವಾಗ ಮಿಷನ್ಗಳು ಬಂದಿದೆ. ಇವಾಗ ನಾವು ಎತ್ತುಗಳ ಅವಶ್ಯಕತೆ ಇಲ್ಲ. ಮತ್ತೆ ಲೇಬರ್ ಸಮಸ್ಯೆನೂ ಹಿಂದೆ ಇರ್ತಾ ಇತ್ತು. ಇವಾಗ ಲೇಬರ್ ಅವಶ್ಯಕತೆ ಇಲ್ಲ ಮಿಷನ್ ಇರೋದ್ರಿಂದ ನಾವು 3 ಜನರಲ್ಲಿ 1 ಎಕರೆ ಆಲೂಗೆಡ್ಡೆ ಹಾಕ್ಬೋದು. ಅದೇ ವ್ಯತ್ಯಾಸ ಅಂತ? ಅದೇ ವ್ಯತ್ಯಾಸ ಸರ್. ಬೇರೆ ಇನ್ನೇನಾದ್ರೂ ಬೇಸಾಯದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀರಾ? ಬೇಸಾಯದಲ್ಲಿ ಏನು ಬದಲಾವಣೆ ಏನಿಲ್ಲ ಸರ್. ತಳಿಯಲ್ಲಿ ಏನಾದ್ರೂ ಬದಲಾವಣೆ? ತಳಿ ಬದಲಾವಣೆ ಇದೆ ಸರ್. ಅವಾಗ ಹೆಚ್ಚಿಗೆ ಸಾಮಾನ್ಯ ತಳಿ 2 ತಳಿ ಸರ್ ಇದ್ದಿದ್ದು, ಪಂಜಾಬ್ ಮತ್ತೆ ಪೆಪ್ಸಿ ಇಂತ 2 ತಳಿ ಸಾಮಾನ್ಯ ತರ್ತಾ ಇದ್ದಿದ್ದು. ಇವಾಗ ಸುಮಾರು ತಳಿಗಳು ಬಂದಿದೆ ಸರ್. ನೀವೇ ಅವ್ರು ಹಾಕ್ತಿದ್ದೀರಮ್ಮ? ನಾವು ಇವಾಗ ಸರ್ ವಾಲಿನಿ ಅಂತ ಸರ್. ಕುಫ್ರಿ ಹಿಮಾಲಿನಿ ಅಂತ? ಹೇಗನ್ಸತಿ ತಳಿ ತಮ್ಗೆ? ಪರವಾಗಿಲ್ಲ ಸರ್, ನಾವು ಹೋದ ಸರಿನೂ ಹಾಕಿದ್ವಿ, ಚೆನ್ನಾಗಿ ಬಂತು ಸರ್. ಹೌದಾ? ಚೆನ್ನಾಗಿ ಅಂದ್ರೆ ಎಷ್ಟು ಬಂತು ತಾಯಿ? ಚೆನ್ನಾಗಿ ಅಂದ್ರೆ ಸರ್, ನಾವು 1 ಕ್ವಿಂಟಾಲ್ಗೆ ಸುಮಾರು 8-9 ಕ್ವಿಂಟಾಲ್ ಅವ್ರಿಗೆ ಬಂತು ಸರ್. ಅಂದ್ರೆ 1 ಕ್ವಿಂಟಾಲ್ ಬಿತ್ತನೆಗೆ 9 ಕ್ವಿಂಟಾಲ್ ಗೆಡ್ಡೆ ಇಳುವರಿ ತಗೊಂಡಿದೆ. ಸಾಕು ಅನ್ಸುತ್ತ ಸರ್? ಮನುಷ್ಯನಿಗೆ ಆಸೆ ಅನ್ನೋದು ದೊಡ್ಡದು, ಇದ್ದದ್ರಲ್ಲೇ ತೃಪ್ತಿ ಪಡೋಣ. ಹಿಂದೆ ನಾವು ಅಷ್ಟೂ ಬೆಳೆ ಕಾಯ್ತಿರ್ಲಿಲ್ಲ ಅಲ್ವಾ, ತುಂಬಾ ಕಮ್ಮಿ ಆಗ್ತಾ ಇತ್ತು. ಎಷ್ಟು ಬೆಳೀತಾ ಇದ್ರಿ ಹಿಂದೆ? ಅವಾಗ ಸರ್ ರೋಗಗಳೆಲ್ಲ ಜಾಸ್ತಿ ಆಗ್ತಾ ಇತ್ತು, ಔಷಧಿಗಳು ಸರಿಯಾಗಿ ಗೊತ್ತಿರ್ಲಿಲ್ಲ. ಇವಾಗ ನಮ್ಮದೇ ಆದ ಕಂಪನಿ ಇದೆ, ಹೊಯ್ಸಳ ರೈತ ಉತ್ಪಾದಕರ ಕಂಪನಿ ಅಂತ ನಮ್ದೇ ಆದ ಒಂದು ಕಂಪನಿ ಇದೆ. ನಮ್ಗೆ ಬೇಕಾದ ಹೋಗಿ ಔಷಧಿ ತಗೊಂಡ್ ಬರ್ತೀವಿ. ಟೈಮ್ ಟೈಮ್ಗೆ ನಾವು ಔಷಧಿ ಅಂದ್ರೆ ಅದು ಕೀಟನಾಶಕ ಹೊಡೆಯಲ್ಲ ಸರ್, ನಾವು ಶಿಲೀಂಧ್ರ ನಾಶಕ ಅಂತ ಬಂದಿದೆ ಅದನ್ನ ಮಾತ್ರ ಹೊಡಿತೀವಿ. ಕೀಟನಾಶಕ ಹೊಡೆಯೋದ್ರಿಂದ ಇವಾಗ ಭೂಮಿ ಹಾಳಾಗುತ್ತೆ. ಮತ್ತೆ ಕೀಟಗಳಂದ್ರೆ ಜೇನುಳ ಗಿಡದ ಮೇಲೆಲ್ಲ ಕೂರುತ್ತೆ ಅಲ್ವಾ, ಅದನ್ನು ಸಾಯಿತಿ. ಹಂಗಾಗಿ ಗೆಂಡೆ ಫಲವತ್ತಾಗಲ್ಲ. ಹಂಗಾಗಿ ನಾವು ಕೀಟನಾಶಕ ಹೊಡೆಯಲ್ಲ ಸರ್. ಇವಾಗ ಹುಳ ಬಂದ್ರೆ ಏನ್ ಮಾಡ್ತೀರಿ? ಇಲ್ಲ ಸರ್, ನಾವು ಶಿಲೀಂಧ್ರ ನಾಶಕ ಹೊಡಿತೀವಲ್ಲ, ಹಂಗಾಗಿ ಹುಳ ಹೆಚ್ಚಿಗೆ ಬರಲ್ಲ ಸರ್. ಹೌದಾ? ರೋಗನೂ ಬರಲ್ವಾ? ಇಲ್ಲ ಸರ್, ರೋಗನೂ ಬರಲ್ಲ. ಶಿಲೀಂಧ್ರ ನಾಶಕ ಹೊಡೆಯೋದ್ರಿಂದ ರೋಗನೂ ಕಮ್ಮಿ ಸರ್. ಮಹಿಳೆಯರದ್ದೇನಾದ್ರೂ ಸಂಘ ಮಾಡ್ಕೊಂಡಿದ್ರು? ಹೌದು ಸರ್, ಮಾಡಿದ್ವಿ ನಾವು. ಏನ್ ನಿಮ್ ಸಂಘದ ಹೆಸರು? ಶ್ರೀ ಸೂರ್ಯೋದಯ ಆಲೂಗೆಡ್ಡೆ ಬೆಳೆಗಾರರ ಸಂಘ ಅಂತ ಆಲೂಗೆಡ್ಡೆ ಸಂಘ ಮಾಡ್ಕೊಂಡಿದೀವಿ ಸರ್. ನಾವು 17 ಜನ ಸೇರಿ ಒಂದ್ ಸಂಘ ಮಾಡ್ಕೊಂಡಿದೀವಿ. ಪ್ರತಿ ವಾರ ಒಂದು ಉಳಿತಾಯ ಮಾಡ್ಕೊಂಡು ಹೋಗ್ತೀವಿ, 20-20 ರೂಪಾಯಿ ಉಳಿತಾಯ ಮಾಡ್ಕೊಂಡು ಹೋಗ್ತೀವಿ. ಅದು ಸ್ವಲ್ಪ ದುಡ್ಡು ಜಾಸ್ತಿ ಆದ್ಮೇಲೆ, ಇವಾಗ ಆಲೂಗೆಡ್ಡೆ ಟೈಮಲ್ಲಿ ಎಲ್ಲರ ಹತ್ರ ದುಡ್ಡು ಇದೆಲ್ಲ, ಅವಾಗ ಅದನ್ನ ತಗೋತೀವಿ. ಅದನ್ನ ತಗೊಂಡು ಇವಾಗ ಬಿತ್ತನೆಗೆ ಬೇಕು ಅಂದ್ರೆ ಅದನ್ನ ಬಳಸ್ತೀವಿ ಸರ್. ಮಂಜುನಾಥ್ ಅವರೇ, ಏನಿದು ಸುಧಾರಿತ ಆಲೂಗೆಡ್ಡೆ ಬೇಸಾಯ ಅಂತಂದ್ರೆ ತಾವು ಏನು ಕೆಲಸ ಮಾಡ್ತೀರಿ, ಮತ್ತೆ ಹೇಗೆ ರೈತರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀರಿ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ? ಸರ್, ಮೊದಲನೇದಾಗಿ ನನ್ನ ಜನ್ಮದಾತರಿಗೆ ತಂದೆ ಮೋನೇಶಪ್ಪ ಮತ್ತೆ ತಾಯಿ ಅನಸೂಯ ಅವರಿಗೆ ಪ್ರಥಮ ನಮಸ್ಕಾರಗಳನ್ನ ತಿಳಿಸ್ತೇನೆ. ಕಳೆದ 1-4 ವರ್ಷದಿಂದ ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಪ್ರಸ್ತುತ ETC ಸಂಸ್ಥೆಯಲ್ಲಿ GEC ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ, ಈ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡುವಂತ ಹಳ್ಳಿಗಳು ಹೊನ್ನವರ, ದೇವಿಹಳ್ಳಿ, ಸೋಮನಹಳ್ಳಿ, ಮುತ್ತತ್ತಿ, ಪೊಮ್ಗಮ್ಮೆ, ಕುದುರುಗುಂಡಿ, ಬೋಗರಹಳ್ಳಿ ಮತ್ತೆ ಉಲ್ಲೆನಹಳ್ಳಿ ಅಂತೇಳಿ ಒಂದು 8 ಹಳ್ಳಿಗಳಲ್ಲಿ ಈ ಸಂಘಗಳನ್ನ ರಚನೆ ಮಾಡಿ ಅವರಿಗೆ ಆಲೂಗಡ್ಡೆ ಬೆಳೆ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನ ಒದಗಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಈ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅನ್ನೋದು ಒಂದು ಅದ್ಭುತವಾದ ಪರಿಕಲ್ಪನೆ ನಾನು ಅಂದ್ಕೊಂಡಂಗೆ. ಹೇಗೆ ಅಂತಂದ್ರೆ, ನಾವು ರೈತರಿಗೆ ಈಗ ನಮ್ದೇನು ವೈಜ್ಞಾನಿಕ ಪದ್ಧತಿಗಳು, ಸುಧಾರಿತ ಪದ್ಧತಿಗಳು ಅಂತ ಏನಿದಾವೆ, ಇವುಗಳನ್ನ ರೈತರಿಗೆ ಅವರ ಅನುಭವಕ್ಕೆ ಬರೋ ರೀತಿ ಅವರ ಹೊಲಗಳಲ್ಲಿ PTD ಪ್ಲಾಟ್ಗಳು ಅಂತ ಮಾಡ್ತೀವಿ, ಕಲಿಕಾ ತಾಕುಗಳು ಅಂತೇಳಿ, ಪಾರ್ಟಿಸಿಪೇಟರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತೇಳಿ ಮಾಡ್ತಾ ಇದ್ದೀವಿ. ಪ್ರತಿ ಸಂಘದಲ್ಲಿ ಒಬ್ರು ರೈತ ಮಿತ್ರರಂತೇಳಿ ಆಯ್ಕೆ ಆಗಿರುತ್ತೆ. ಅವರ ಹೊಲಗಳಲ್ಲಿ ಈಗ ಒಂದು ಎಕರೆ ಜಮೀನಿದೆ ಅಂತಂದ್ರೆ, ಒಂದು ಕಾಲು ಎಕರೆ ಜಮೀನಲ್ಲಿ ನಾವು ಹೇಳಿದಂತ ವೈಜ್ಞಾನಿಕ ಪದ್ಧತಿಗಳ ಏನಂತಂದ್ರೆ ಆಳವಾದ ಉಳುಮೆ ಆಗಿರ್ಬೋದು, ಮಿಷಿನಲ್ಲಿ ಆಲೂಗಡ್ಡೆ ಬಿತ್ತನೆ ಮಾಡಿರೋದಾಗಿರ್ಬೋದು, ಅಥವಾ ಹಿಂದೆ ಪೊಟ್ಯಾಶ್ ಕಡಿಮೆ ಆಗ್ತಾ ಇದ್ರು, ಆಲೂಗಡ್ಡೆಗೆ ಪೊಟ್ಯಾಶ್ ಒಂದು ಎಕರೆಗೆ 3 ಚೀಲ ಬೇಕಾಗಿರುತ್ತೆ. ನಾವಿಲ್ಲಿ ಬಂದಾಗ ಸುಮಾರು ಆಲೂಗಡ್ಡೆ ಬೆಳೆಯಲ್ಲಿ ಒಡಕ ಬರ್ತಾ ಇತ್ತು, ಗೊಂಬೆ ಬರ್ತಾ ಇತ್ತು, ಶೇಪ್ ಬರ್ತಾ ಇರಲಿಲ್ಲ ಅನ್ನೋ ಸಮಸ್ಯೆಗಳಿದ್ವು. ಆಗ ನಾವು ಸೆಟ್ರೇಟ್ ಅಂತೇಳಿ ಗೊಬ್ಬರ ಸಿಗುತ್ತೆ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಅಂತೇಳಿ 3 ಅಂಶಗಳಿರುವಂತ ಒಂದು ಗೊಬ್ಬರ ಸಿಗುತ್ತೆ, ಅದನ್ನ ಅಪ್ಲೈ ಮಾಡಿಸಿ ಅದನ್ನ ಕಂಟ್ರೋಲ್ಗೆ ತಂದಿದೀವಿ. ಈ ಪದ್ಧತಿಗಳೆಲ್ಲಗಳನ್ನು ಕೂಡ ಒಂದು ಕಾಲೆಕ್ರೆಯಲ್ಲಿ ಮಾಡಿಸಿ ವ್ಯತ್ಯಾಸಗಳನ್ನ ಅವರ ಅನುಭವಕ್ಕೆ ಬರೋ ರೀತಿ ತೋರಿಸಿ ಅವರ ಜ್ಞಾನವನ್ನು ವೃದ್ಧಿ ಮಾಡಿ ಅದು ಅವರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯೋ ರೀತಿ ಮಾಡಿ ಆ ಒಂದು ಸ್ಥಿರತೆಯನ್ನ ಕಾಪಾಡಿಕೊಳ್ಳುತ್ತಾರೆ ಮಾಡ್ತೀವಿ. ಕಂಪನಿ ಬೇರೆ ಮಾಡಿದರೆ ಅಂತ ಹೇಳ್ತಾ ಇದ್ರು ನಮ್ಮ ಪುಷ್ಪ ಅವರು. ಸುಮಾರು ಏನ್ ಮಾಡಕ್ಕೆ ಅವರಿಗೆ ಈಗ ಬಿತ್ತನೆ ಬೀಜ ಕಾಲಕಾಲಕ್ಕೆ ಸಿಗ್ತಾ ಇರಲಿಲ್ಲ, ಅವ್ರಿಗೆ ಅವರು ಬಿತ್ತನೆ ಮಾಡೋ ಸಮಯಕ್ಕೆ ತಕ್ಕಂತೆ ಪೂರೈಕೆ ಆಗ್ತಾ ಇರಲಿಲ್ಲ, ಮೇಲಾಗಿ ದೃಢೀಕೃತ ಬಿತ್ತನೆ ಅಂದ್ರೆ ಏನು ಅಂತ ಅವರಿಗೆ ಗೊತ್ತಿರಲಿಲ್ಲ. ಸೊ ನಾವು ಬಂದ ಮೇಲೆ ದೃಢೀಕೃತ ಬಿತ್ತನೆ ಹೀಗಿರುತ್ತೆ ಅಂತೇಳಿ ಅವರನ್ನ ಪಂಜಾಬಿಗೆ ಬಿತ್ತನೆ ಬೀಜ ಬೆಳೆಯುವಂತ ಪ್ರದೇಶಗಳಿಗೆ ಅವ್ರನ್ನ ಕ್ಷೇತ್ರ ಪ್ರವಾಸ ಅಂತೇಳಿ ಕರ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಪಂಜಾಬಲ್ಲಿ ಬಿತ್ತನೆ ಬೀಜವನ್ನ ದೃಢೀಕೃತ ರೈತರು ಯಾರು ಅವರಿಗೆ ಲೈಸೆನ್ಸ್ ಇದೆಯಾ ಇಲ್ವಾ ಅದನ್ನೆಲ್ಲ ತೋರಿಸ್ಬಿಟ್ಟು ಅವರ ಹೊಲಗಳಲ್ಲಿ ಬಿತ್ತನೆ ಬೀಜ ಯಾವ ತರ ಬೆಳೀತಾರೆ ಅಂತ ತೋರಿಸಿ ಇವರೇನೆ ರೈತರನ್ನೇ ಆಯ್ಕೆ ಮಾಡ್ಕೊಳ್ಳೋತರ ಅವರಿಗೆ ಕರ್ಕೊಂಡೋಗಿ ತೋರಿಸ್ತೀವಿ. ಅದೊಂದಾಯ್ತು, ಮತ್ತೆ ಕಂಪನಿಯಿಂದ ಇನ್ನೇನೇನು ಉಪಯೋಗ ಇದೆ ಅಂತೀರಿ? ಹಾಗಾಗಿ ನಾವು FPC ಅಂತೇಳಿ ರೈತ ಉತ್ಪಾದಕರ ಕಂಪನಿ ಅಂತೇಳಿ ಸುಮಾರು ಒಂದು 55 ಸಂಘಗಳನ್ನ ರಚನೆ ಮಾಡಿರ್ತೀವಿ. ಆ ಸಂಘಗಳಲ್ಲಿ 10 ಜನ ನಿರ್ದೇಶಕರನ್ನ ಆಯ್ಕೆ ಮಾಡಿ ನಾವು ಅವರಿಗೆ ಬೆನ್ನೆಲುಬು ಇದ್ದಂಗೆ ನಾವು ಹಿಂದೆ ಹೇಳ್ತಾ ಇರ್ತೀವಿ ಅವ್ರ ಮುಂದೆ ಮಾಡ್ಕೊಂಡು ಹೋಗ್ಬೇಕು. FPCಯನ್ನ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು, ಅದರಿಂದ ಏನೇನು ಅನುಕೂಲತೆಗಳಿದೆ ಅಂತೇಳಿ ಅವರೊಟ್ಟಿಗೆ ನಾವು ಕೆಲಸ ಮಾಡ್ತೀವಿ. ಕಾಲಕಾಲಕ್ಕೆ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಅದನ್ನ ಕಡಿಮೆ ಖರ್ಚಲ್ಲಿ ಅವರಿಗೆ ದೊರೆಯೋ ರೀತಿ ಮಾಡಿದೆ. ಹೇಳಿ ಅಮ್ಮ ಪುಷ್ಪ, ಈ ವರ್ಷ ಆಲೂಗಡ್ಡೆ ಬೆಳೆ ಹೇಗೆ ಬೆಳೆದ್ರಿ? ಈ ವರ್ಷ ಎಷ್ಟು ಪ್ರದೇಶದಲ್ಲಿ ಹಾಕಿದಿರಿ ಆಲೂಗಡ್ಡೆ? ಸರ್, ಈ ಸರಿ ಆಲೂಗಡ್ಡೆ ಹಾಕಿದೀವಿ, ಸುಮಾರು ಒಂದು 12 ಚೀಲ ಹಾಕಿದೀವಿ. ಹೌದಾ? ಬೆಳೆ ತುಂಬಾ ಚೆನ್ನಾಗಿದೆ ಸರ್. ಅಲ್ಲ, ನಿಧಾನವಾಗಿ ಹೇಳಿ, ಬಿತ್ತನೆ ಯಾವ ತರಹ ಬೀಜೋಪಚಾರ ಮಾಡಿದ್ರಿ, ಯಾವ ತರ ಬಿತ್ತನೆ ಮಾಡಿದ್ರಿ? ಬಿತ್ತನೆ ಮಿಷನ್ ಅಲ್ಲೇ ಸರ್ ಹಾಕಿದೀವಿ ಸರ್, ಈ ಸರಿ ಹೆತ್ತಲೆ ಏನ್ ಹಾಕಲಿಲ್ಲ, ಮಿಷನ್ ಅಲ್ಲೇ ಹಾಕಿದೆ ಸರ್. ಅಂದ್ರೆ ಬಿತ್ತನೆ ಮಾಡೋ ಯಂತ್ರನ ಬಳಕೆ ಮಾಡಿದ್ರಿ? ಬೀಜ ಚೆನ್ನಾಗಿತ್ತ? ಚೆನ್ನಾಗಿತ್ತು ಸರ್. ಹೇಗ್ ಬಿತ್ತನೆ ಮಾಡಿದ್ರಿ? ಯಂತ್ರ ಸಹಾಯ ಬಿತ್ತನೆ ಮಾಡಿದ್ಮೇಲೆ ಏನೇನ್ ಕೆಲಸ ಆಯ್ತು? ಮಿಷನ್ ಅಲ್ಲಿ ಒಂದ್ಸರಿ ಬಿತ್ತನೆ ಮಾಡಿದ್ಮೇಲೆ ಇನ್ನ ನಮ್ ಕೆಲಸ ಏನು ಇಲ್ಲ, ಬರೀ ಔಷಧಿ ಸಿಂಪಡಿ ಪಡಿಸೋದಷ್ಟೇ. ಅಲ್ಲ, ಮುಂಚೆ ಜಮೀನ್ಗೆ ಏನ್ ಗೊಬ್ಬರ ಹಾಕಿದ್ರಿ? ಹಟ್ಟಿ ಗೊಬ್ಬರ ಎಷ್ಟ್ ಹಾಕಿದ್ರಿ? ಮತ್ತೆ ಚೀಲದ ಗೊಬ್ಬರ ಎಷ್ಟ್ ಹಾಕಿದ್ರಿ? ಏನಾದ್ರೂ 2 ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದ್ವಿ. ಚೀಲದ ಗೊಬ್ಬರ ಏನ್ ಒಂದೇ ಸರಿ 3 ಚೀಲ ಪೊಟಾಶ್ ಹಾಕಿದ್ರಿ? ಹೌದಾ? ಅಂದ್ರೆ ಹಟ್ಟಿ ಗೊಬ್ಬರ ಹಾಕಿದ್ರಿ ಅಂದ್ರೆ ನಿಮ್ಮ ಮನೆಯಲ್ಲಿ ದನ ಕರುಗಳು ಇದಾವ? ಇದೆ ಸರ್, ದನ ಇದೆ. ಎಷ್ಟಿದಾವ? 3 ದನ, ಹಸು ಇದೆ ಸರ್. ಕುರಿ, ಕೋಳಿ, ಮೇಕೆ? ಒಂದ್ ಮೇಕೆ ಇದೆ ಸರ್. ಅಷ್ಟೇ ಸಾಕಾಗತ್ತಾ ನಿಮ್ ಜಮೀನಿಗೆ? ನೀವು ಇಲ್ಲ, ಸಾಕಾಗಲ್ಲ ಸರ್, ನಾವು ಕೊಂಡ್ಕೊತೀವಿ. ಹಟ್ಟಿ ಗೊಬ್ಬರ ಹಾಕಿದ್ರಿ, ಚೀಲದ ಗೊಬ್ಬರ ಹಾಕಿದ್ರಿ, ಮಿಷಿನ್ ನಲ್ಲಿ ಆಲೂಗಡ್ಡೆ ಬಿತ್ತನೆ ಮಾಡಿದ್ರಿ ಅಲ್ವಾ? ಮಳೆ ಚೆನ್ನಾಗ್ ಬರ್ತಿತ್ತ? ಮಳೆ ಕಮ್ಮಿನೇ ಸರ್, ಈ ಸರಿ ಮಳೆ ಏನೋ ಚೆನ್ನಾಗ್ ಬರ್ತಾ ಇಲ್ಲ, ಬಾವಿ ನೀರಿದೆ ಸರ್. ಹನಿ ನೀರಾವರಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಹನಿ ನೀರಾವರಿ ಇಲ್ಲ. ನೀರನ್ನು ಯಾವ ರೀತಿ ಹಾಯಿಸ್ತೀರಿ ಬೆಳೆಗೆ? ಸ್ಟಾರ್ಟಿಂಗ್ ಅಲ್ಲಿ ಜೆಟ್ ಇಟ್ಟು ಹೊಡೆದ್ರು, ಇವಾಗ ಮಾಯ ನೀರ್ ಮಾಡ್ತಾ ಇದ್ರು ಇವಾಗ. ಹೌದಾ? ಅಂದ್ರೆ ಅಷ್ಟೊಂದು ನೀರಿದೆ ಬೋರ್ವೆಲ್ ನಲ್ಲಿ? ಇದೆ ಸರ್. ಮಳೆನೂ ಆಗ್ತಾ ಇದೆಯಲ್ಲಮ್ಮ? ಇಲ್ಲ ಸರ್, ನಮ್ ಕಡೆಗೆ ಜೋರ್ ಮಳೆ ಏನಿಲ್ಲ, ಸೋನೆ ಅಷ್ಟೇ, ನೀರ್ ಬರ ಮಳೆ ಏನಿಲ್ಲ. ಹೇಗಿದೆಯಮ್ಮ ಈಗ ಬೆಳೆ? ಚೆನ್ನಾಗಿದೆ ಸರ್ ಬೆಳೆ. ಬೆಳೆ ಚೆನ್ನಾಗಿದೆ. ಚೆನ್ನಾಗಿದೆ ಅಂದ್ರೆ ಹೆಂಗೆ ಚೆನ್ನ? ಅಕ್ಕಪಕ್ಕದವ್ರ ನಿಮ್ದು ಅಷ್ಟು ಚೆನ್ನಾಗಿಲ್ವಾ ಅಥವಾ ಎಲ್ಲರದ್ದು ಚೆನ್ನಾಗಿದೆಯಾ? ಆದಷ್ಟು ನಮ್ ಬೆಳೆ ನಮಗೆ ಚೆನ್ನಾಗಿದೆ ಅನ್ನ ಕಾಣಿಸ್ತಾ ಇದೆ. ಹೇಗೆ? ಎತ್ತರವಾಗಿ ಬೆಳೆದಿದ್ಯಾ? ಗಿಡ ತುಂಬಾ ದಪ್ಪನಾಗಿದೆ, ಚೆನ್ನಾಗಿದೆ ಸರ್. ಅಂದ್ರೆ ಮುಂಚೆ ನೀವು ಈ ಎಲ್ಲ ವಿಧಾನಗಳನ್ನ ಅಳವಡಿಸ್ಕೋತಾ ಇರ್ಲಿಲ್ವಲ್ಲ? ಇಲ್ಲ ಸರ್. ಅವಾಗ ಬೆಳೀತಾ ಇದ್ದ ಆಲೂಗಡ್ಡೆಗೂ ಈಗ ನೀವು ಬೆಳೀತಾ ಇರೋ ಆಲೂಗಡ್ಡೆಗೂ ವ್ಯತ್ಯಾಸ ಏನೇನು? ವ್ಯತ್ಯಾಸ ಅಂದ್ರೆ ಸರ್, ಅವಾಗ ಆಲೂಗಡ್ಡೆ ತುಂಬಾ ದಪ್ಪ ಬರ್ತಿರ್ಲಿಲ್ಲ, ಮತ್ತೆ ಇಳುವರಿ ತುಂಬಾ ಕಮ್ಮಿ ಬರ್ತಾ ಇತ್ತು. ಇವಾಗ ಇಳುವರಿನೂ ಜಾಸ್ತಿ ಬರ್ತಾ ಇದೆ, ಮತ್ತೆ ಆಲೂಗಡ್ಡೆ ದಪ್ಪ ಬರ್ತಾ ಇದೆ. ಅವಾಗ ಅಂದ್ರೆ ಜಾಸ್ತಿ ಔಷಧಿ ಹೊಡಿತಾ ಇದ್ದ ಗಿಡಗಳಿಗೆ, ಇವಾಗ ಔಷಧಿ ಹೊಡೆಯಲ್ಲ. ನಾವು ಕೀಟನಾಶಕ ಹೊಡೆಯೋದ್ರಿಂದ ಆಲೂಗಡ್ಡೆ ದಪ್ಪ ಆಗಲ್ಲ, ಇವಾಗ ನಾವು ಕೀಟನಾಶಕ ಹೊಡೆಯಲ್ಲ, ಆಲೂಗಡ್ಡೆ ದಪ್ಪ ಆಗುತ್ತೆ. ಒಂದು ಸಾರಿ ನೀವು ಗೊಬ್ಬರ ಕೊಟ್ಬಿಟ್ರೆ ಮುಗೀತಾ? ಮತ್ತೆ ಆಮೇಲೆ ಗೊಬ್ಬರ ಏನು ಕೊಡಕ್ ಹೋಗಲ್ಲ? ಮತ್ತೆ ಏನ್ ಗೊಬ್ಬರ ಏನ್ ಕೊಡಕ್ ಹೋಗಲ್ಲ. ಹಸಿಲಿದ್ರ ನಾಶಕ ಅಷ್ಟೇ ಮತ್ತೆ ಕೊಡೋದು. ನಾವು ಮಿಷನ್ ಅಲ್ಲಿ ಆಲೂಗೆಡ್ಡೆ ಹಾಕಿದ್ರೆ ನಾವು ಹರ್ತೆ ಹೊಡಿಯಂಗಿಲ್ಲ, ಮತ್ತೆ ನೇಗ್ಲು ಹೊಡಿಯಂಗಿಲ್ಲ, ಅದ್ರಲ್ಲೇ ಮಣ್ಣು ಏರ್ಸಿರುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಮಣ್ಣು ಏರ್ಸಿರುತ್ತೆ, ಕಳೆ ಕೀಳಂಗಿಲ್ಲ. ಹಂಗಾಗಿ ನಾವು ಮಿಷನ್ ಅಲ್ಲೇ ಮಾಡೋದು ಒಳ್ಳೇದು ಅನ್ಸುತ್ತೆ ಸರ್. ಬಹಳ ಹಗುರ ಆಗೋಯ್ತಲ್ಲ. ಹೌದು ಸರ್, ಹೌದು ಸರ್, ಮಿಷನ್ ಅಲ್ಲಿ ಗೆಂಡೆ ಹಾಕೋದು. ಹೌದು ಸರ್, ಲೇಬರ್ ತುಂಬಾ ಸಿಗಲ್ಲ, ಹಂಗಾಗಿ ಇದಕ್ಕೆ ಲೇಬರ್ ಜಾಸ್ತಿ ಬೇಕಾಗಿಲ್ಲ ಮಿಷನ್ ಬಳಸೋದ್ರಿಂದ. ನಿಮ್ ಕೆಲಸ ಏನೇನಿರುತ್ತಮ್ಮ ಆಲೂಗಡ್ಡೆ ಬೇಸಾಯದಲ್ಲಿ? ನೀವೇನೇನ್ ಕೆಲಸ ಮಾಡ್ತೀರಿ? ನಾವು ಸರ್ ಆಲೂಗಡ್ಡೆ ಹಾಕಿದ್ವಿ ಸರ್, ಹಾಕುವಾಗ ಮಿಷನ್ ಕುತ್ಕೊಂಡು ಹಾಕ್ತಾ ಇದ್ರಲ್ಲ, ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಓಕೆ, ಆಮೇಲೆ ಇನ್ನೆಲ್ಲ ನಮ್ಮ ಯಜಮಾನ್ರ ಮಾಡ್ತಾರೆ ಸರ್. ಇನ್ ಕಟಾವ್ ಮಾಡುವಾಗ ಏನಾದ್ರೂ ಹೋಗ್ತೀರಾ? ಹೌದು ಸರ್, ಕಟಾವ್ ಮಾಡುವಾಗ ಹೋಗ್ತೀವಿ. ಅವಾಗ ಲೇಬರ್ಸ್ ಬೇಕಾಗುತ್ತೆ, ಆಲೂಗಡ್ಡೆ ಎಲ್ಲ ಹಾಯಿಸ್ಬೇಕಲ್ವಾ, ಚೀಲ ಮಾಡುವಾಗ ಹೋಗ್ತೀವಿ, ಹಾಯಿಸುವಾಗ ಹೋಗ್ತೀವಿ. ಅಂದ್ರೆ ಕಟಾವ್ ಮಾಡೋದು ಯಂತ್ರದ ಮೂಲಕನೇನಾ? ಇಲ್ಲ ಸರ್, ಅವಾಗ ಎತ್ತಿನ ಮುಖಾಂತರನೇ ಕಟಾವ್ ಮಾಡ್ಬೇಕು. ನೋಡಿ, ಆಗ್ಲಾದ್ರೂ ಎತ್ತಬೇಕು ನಿಮ್ಗೆ ಅಲ್ವಾ? ಉಳುಮೆ ಮಾಡ್ಕೊತ ಗೆಂಡೆ ಮೇಲಕ್ ಬರುತ್ತೆ, ಅದನ್ನ ಬುಟ್ಟಿಗೆ ತುಂಬ್ತೀರಿ. ಆಮೇಲೆ ಮಾರುಕಟ್ಟೆಗೆಲ್ಲ ಯಜಮಾನ್ರ ತಗೊಂಡ್ ಹೋಗ್ತಾರೆ? ಅವ್ರೇ ತಗೊಂಡ್ ಹೋಗ್ತಾರೆ ಯಜಮಾನ್ರೆ. ಖರ್ಚು ವೆಚ್ಚದ್ಲೆಕ್ಕ ಯಾರಮ್ಮ ಬರ್ದಿಡೋದು? ನೀವು ಯಜಮಾನ್ರೆ ಸರ್. ನಿಮ್ಗೆ ಹಾಗಾದ್ರೆ ಏನು ಗೊತ್ತಿಲ್ಲ? ಹೇಳ್ತಾರೆ ಅವ್ರು ಇಷ್ಟಿಷ್ಟು ಅಂತ ಹೇಳ್ತಾರೆ, ನಾನು ಒಂದ್ ಸೈಡ್ ಅಲ್ಲಿ ಬರ್ದಿರ್ತೀನಿ. ನನ್ಗೇನೆ ಹೆಚ್ಚಿಗೆ ಅವ್ರಿಗೇನೆ ಗೊತ್ತಿರೋದು ಸರ್. ಈಗ ಸೈಡ್ ಅಲ್ಲಿ ಬರ್ದಿರೋ ಲೆಕ್ಕಾಚಾರದ ಪ್ರಕಾರ ಹೇಳಿ ಅಮ್ಮ, ಒಂದ್ ಎಕರೆಗೆ ಎಷ್ಟ್ ಖರ್ಚಾಗ್ಬೋದು ಆಲೂಗಡ್ಡೆ ಬೆಳೆಯಕ್ಕೆ? ಸರ್, ಕಮ್ಮಿ ಅಂದ್ರೂ ಆಲೂಗಡ್ಡೆ ಬೆಳೆಯಕ್ಕೆ ಒಂದು 35-40 ಸಾವಿರ ಖರ್ಚಾಗುತ್ತೆ ಸರ್. ಜಾಸ್ತಿ ಅಂದ್ರೆ? ಜಾಸ್ತಿ ಅಂದ್ರೆ ನಾವು ಬೆಳ್ದಂಗೆಲ್ಲ ಇರುತ್ತೆ ಅಲ್ವಾ ಸರ್. ಇವಾಗ ಕಮ್ಮಿ ಹಾಕೋರು ಇರ್ತಾರೆ, ಜಾಸ್ತಿ ಹಾಕೋರು ಇರ್ತಾರೆ, ಹಂಗಾಗಿ ನಾವು ಹಾಕೋದ್ರ ಮೇಲೆ ಡಿಪೆಂಡ್ ಸರ್. ಖರ್ಚೇನ್ ಕಡಿಮೆ ಮಾಡಕ್ ಆಗಲ್ಲ ಅಂತೀರಾ ಪುಷ್ಪ ಅವರೇ? ಕಡಿಮೆ ಇನ್ ಎಲ್ಲಿ ಮಾಡಕ್ ಆಗುತ್ತೆ ಸರ್? ಅಲ್ಲ, ನಂಗೆ ಗೊತ್ತಿಲ್ಲ, ಬೆಳೆಯೋರ್ ನೀವು ಹೇಳ್ಬೇಕು. ಏನಾದ್ರೂ ಕಡಿಮೆ ಮಾಡ್ಕೋಬಹುದು ಅನ್ಸುತ್ತ ಖರ್ಚು? ಖರ್ಚು ಕಡಿಮೆ ಅಂದ್ರೆ ಮಾಮೂಲಿ ಔಷಧಿ ಅಷ್ಟು ಹೊಡಿಲೇಬೇಕು, ಗೊಬ್ಬರ ಹಾಕ್ಲೇಬೇಕು, ಮತ್ತೆ ಇನ್ನ ಮಾಮೂಲಿ ಧನಿಯನ್ ಗೊಬ್ಬರನು ಹಾಕ್ಲೇಬೇಕು. ನಾವು ಬಿತ್ತನೆ ಬೀಜ ತಗೊಳ್ಳುವಾಗ ರೈಟ್ ಕಮ್ಮಿ ಅಂದ್ರೆ ಅಷ್ಟು ಮಾತ್ರ ಕಮ್ಮಿ ಮಾಡ್ಬೇಕಾಗತ್ತೆ ಅಷ್ಟೇ. ಅಲ್ಲಮ್ಮ, ಎಲ್ಲಾ ಕೆಲಸನೂ ನೀವೇ ಮಾಡ್ಕೊಂಡ್ರೆ ಖರ್ಚು ಕಡಿಮೆ ಆಗಲ್ವೇ? ಹೌದು ಸರ್, ಅಂದ್ರೆ ಅದೇ ನಾವೇ ಎತ್ತಿಟ್ಕೊಂಡು ನಾವೇ ಮಾಡಿದ್ರೆ ಕಮ್ಮಿ ಆಗುತ್ತೆ. ಇವಾಗ ಮಿಷನ್ ಕಟ್ತೀವಲ್ವಾ, ಅವಾಗ ಮಿಷನ್ ಕಟ್ಟದ್ ತಪ್ಪುತ್ತೆ. ಮಿಷನ್ ನಲ್ಲಿ ನಾಟಿ ಮಾಡಿಸ್ಕೊಳ್ಳಿ, ಉಳಿದಿರೋದು ಕಳೆ ತೆಗೆಯೋದಾಗ್ಲಿ ಅಥವಾ ಔಷಧಿ ಹೊಡಿಯೋದಾಗ್ಲಿ ಬೇರೆ ಕೆಲಸಗಳನ್ನ ನೀವು ಮಾಡ್ಕೊಂಡ್ರೆ ಅಲ್ವೇ? ಹೌದು, ಉಳಿತಾಯ ಮಾಡ್ಬೋದು ಸರ್. ಆದ್ರೂ 40,000 ರೂಪಾಯಿ ಒಂದ್ ಎಕರೆ ಖರ್ಚಾಗುತ್ತೆ. ಓಕೆ, ಆದಾಯ ಎಷ್ಟು ಬರ್ಬೋದು? ಆದಾಯ ಸರ್, ಅದು ರೈಟ್ ಸಿಗ್ಬೇಕಲ್ವಾ ಸರ್, ಇಷ್ಟೇ ಸರಿ ಅಂತ ಹೇಳಂಗಾಗಲ್ಲ. ನಾವು ಸಂತೋಷ ನಮ್ಮ, ಕಳೆದ ವರ್ಷ ಏನ್ ಧಾರಣೆಗೆ ಮಾರಾಟ ಮಾಡಿದ್ರಿ? ಕಳೆದ ವರ್ಷ ನಮ್ಗೆ 1,400 ವರ್ಗ ಸಿಕ್ತು ಸರ್ ಕ್ವಿಂಟಲ್. ಪರವಾಗಿಲ್ಲ, ಪರವಾಗಿಲ್ಲ ಸರ್ ಅಲ್ವಾ? ಖರ್ಚು ಕಳೆದು ಎಷ್ಟು ಉಳಿತಾಯ ಮಾಡ್ಕೊಂಡ್ರಿ? ಖರ್ಚು ಕಳೆದು ಒಂದ 50,000 ಉಳಿತು ಸರ್. ಸರ್, ಈಗ ಆಲೂಗಡ್ಡೆ ಯಾವ ತರ ಇದೆ, ಯಾವ ಪರಿಸ್ಥಿತಿನಲ್ಲಿದೆ, ಈಗ ಆಲೂಗಡ್ಡೆ ಬೆಳೆಗಾರರು ಏನ್ ಮಾಡ್ಬೇಕು ತುಂಬಾ ಅತಿ ತುರ್ತಾಗಿ ಅಂತೀರಿ? 50-60 ದಿವಸದ ಬೆಳೆ ಇದೆ. ಈಗ ಅಲ್ಲಲ್ಲಿ ಸ್ವಲ್ಪ ರೋಗ ಮಿತವಾಗಿ ಕಾಣಿಸ್ಕೊಳ್ತಾ ಇದೆ. ರೈತರು ಈ ಸಂದರ್ಭದಲ್ಲಿ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಅಂಗಮಾರಿ ರೋಗವನ್ನ ನಿರ್ವಹಣೆ ಮಾಡ್ಕೊಳ್ಬಹುದು. ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳ ಜೊತೆಗೆ ಸಂಪರ್ಕ ಶಿಲೀಂಧ್ರ ನಾಶಕಗಳು ಇರ್ತವೆ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಮ್ಯಾಂಕೋ ಜಬ್ಬು, ಮತ್ತೆ ಆಕ್ರೋಬ್ಯಾಟ್ ಜೊತೆಗೆ ಮ್ಯಾಂಕೋ ಜಬ್ನ ಸೇರಿಸ್ಬಿಟ್ಟು ಸಿಂಪಡಣೆ ಮಾಡೋದ್ರಿಂದ ಒಂದು ಅದರಲ್ಲಿರುವಂತ ಮ್ಯಾಂಕೋ ಜಬ್ಬು ಬರುವಂತ ಅಂಗಮಾರಿಯನ್ನ ತಡೆಯುತ್ತೆ. ಈಗಾಗಲೇ ಬಂದಿರುವಂತ ಅಂಗಮಾರಿಯನ್ನ ಆಕ್ರೋಬ್ಯಾಟ್ ಅಲ್ಲಿರುವಂತ ಕೆಮಿಕಲ್ ಕಂಟ್ರೋಲ್ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅಂತೀರಿ? 1 ಎಕರೆಗೆ ಆಕ್ರೋಬ್ಯಾಟ್ 200 ಗ್ರಾಂ ಹಾಕೋಬೇಕು, ಮತ್ತೆ 800 ಗ್ರಾಂ ಇಂದ 1 ಕೆಜಿಯಷ್ಟು M45 ಸೇರಿಸಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಎಷ್ಟು ಲೀಟರ್ ನೀರಿಗೆ? 150 ಲೀಟರ್ ನೀರಿಗೆ 1 ಎಕರೆಯಲ್ಲಿ ಸಿಂಪಡಣೆ ಮಾಡಬಹುದು. 150 ಲೀಟರ್ ದ್ರಾವಣಕ್ಕೆ. ಹೌದು, ಇನ್ನೊಮ್ಮೆ ಹೇಳ್ತೀರಾ ಪ್ರಮಾಣನ? 150 ಲೀಟರ್ ನೀರಿಗೆ 200 ಗ್ರಾಂ ಆಕ್ರೋಬ್ಯಾಟ್ ಪ್ಲಸ್ ಮ್ಯಾಂಕೋಜಬ್ 1 ಕೆಜಿ 800 ಗ್ರಾಂ ಇಂದ 1 ಕೆಜಿ ಬೆರೆಸಿಕೊಂಡು ಸಿಂಪಡಣೆ. ಯಾವ ತರ ಸಿಂಪಡಣಾ ದ್ರಾವಣ ತಯಾರು ಮಾಡಬೇಕು ಅದನ್ನ ಹೇಳ್ಕೊಟ್ಬಿಡಿ. 150 ಲೀಟರ್ ನೀರಿಂದ ಬ್ಯಾರ್ಲಿಗೆ 200 ಗ್ರಾಂ ಆಕ್ರೋಬ್ಯಾಟ್ ಪ್ಲಸ್ 1 ಕೆಜಿ ಮ್ಯಾಂಕೋಜಬ್ ಅನ್ನ ಸೇರಿಸಿ ಫುಲ್ ಅದನ್ನ ಕರಗಿಸ್ಬಿಟ್ಟು ಬೆರೆಸಿ ಅದನ್ನ ಕ್ಯಾನ್ಗೆ ಹಾಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಒಂದು ಇದರಲ್ಲಿ ನಾವು ಬೂಮ್ ಸ್ಪ್ರೇಯರ್ ಅಂತೇಳಿ ತಯಾರಿ ಮಾಡಿದೀವಿ. ಪೆಟ್ರೋಲ್ ಕ್ಯಾನ್ ಅಂತ ಬರುತ್ತೆ ಸ್ಪ್ರೇ ಮಾಡೋದು, ರೈತರಿಗೆಲ್ಲ ಗೊತ್ತಿರುತ್ತೆ. ಸೊ ಅದಕ್ಕೆ ಫಿಕ್ಸ್ ಮಾಡಿದೀವಿ, ಅದನ್ನ ಒಬ್ಬರೇ ಹೊಡಿಬಹುದು. ಒಂದೇ ಸರಿ ಆರ್ ಸಾಲಿಗೆ ಸ್ಪ್ರೇ ಮಾಡಬಹುದಾಗಿದೆ. ಸೊ ಇದರಿಂದ ನಾವು ರೈತರು ಕ್ಯಾನಲ್ ಸ್ಪ್ರೇ ಮಾಡುವಾಗ ಕೈ ಹಿಂಗ್ ಆಡ್ಸೋವಾಗ ಅಲ್ಲಲ್ಲಲ್ಲಿ ಒಂದ್ ಗಿಡ ತಪ್ಪು ಹೋಗ್ಬಹುದು ಅವರಿಗೂ ತಿಳಿದೇನೆ. ಸೊ ಇದು ಬೂಮ್ ಸ್ಪ್ರೇಯರ್ ಅಲ್ಲಿ ಮಾಡೋದ್ರಿಂದ ಒಂದೇ ಸರಿ ಯಾವ ಎಲೆಗಳು ಯಾವ ಗಿಡನು ಗ್ಯಾಪ್ ಬಿಡದಂಗೆ ಸ್ಪ್ರೇ ಮಾಡಬಹುದು. ಅಂದ್ರೆ ಈಗ ತುಂಬಾ ತುರ್ತಾಗಿ ಈ ಎರಡು ಔಷಧಗಳನ್ನು ಸಿಂಪರಣೆ ಮಾಡಬೇಕು ಅಂತೀರಿ? ಮಾಡಬೇಕಾಗುತ್ತೆ. ಬೆಳೆಗೆ ಒಂದು ಮ್ಯಾಂಕೋಜಬ್ ಮುಂಜಾಗ್ರತೆ ಕ್ರಮವಾಗಿ ಕೆಲಸ ಮಾಡುತ್ತೆ. ಅಕ್ರಬೇಟ್ ಬಂದಿರುವಂತ ಅಂಗಮಾರಿಯನ್ನ ಎಲೆಯ ಒಳಗಡೆ ಗಿಡದ ಒಳಗಡೆ ಅಂತರ್ವ್ಯಾಪಿಯಾಗಿ ವ್ಯಾಪಿಸಿಕೊಂಡು ರೋಗಾಣುವನ್ನ ಸಾಯಿಸಿ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಜಮೀನಲ್ಲೂ ಏನಾದ್ರೂ ಸಮಸ್ಯೆ ಇದೆಯಾ ನಮ್ಮ ಆಲೂಗಡ್ಡೆ ಬೆಳೆಗೆ? ಇವಾಗ ಸದ್ಯಕ್ಕೆ ಸಮಸ್ಯೆ ಇಲ್ಲ ಸರ್. ಸಮಸ್ಯೆ ಇದ್ರೆ ನಮ್ಗೆ ಇವಾಗ ಎಲ್ಲ ತಿಳುವಳಿಕೆ ಹೇಳ್ತಾ ಇದ್ರಲ್ಲ ಮಂಜುನಾಥ್ ಸರ್ ಅಂತ, ಅವ್ರಿಗೆ ಫೋನ್ ಮಾಡಿ ಕರ್ಸ್ಕೊತೀವಿ. ಕರ್ಸ್ಕೊಂಡು ಅವ್ರಿಗೆ ಒಂದ್ಸರಿ ಬೆಳೆ ನೋಡಿ ಈ ತರ ಆಗಿದೆ ಅಂತ ಹೇಳ್ತೀವಿ. ಅವಾಗ ಅವ್ರು ಈ ತರ ಔಷಧಿ ಹೊಡಿರಿ ಅಂತ ಹೇಳ್ತಾರೆ. ಅವಾಗ ಆತರ ಔಷಧಿನ ಹೊಡಿ. ಹೇಳಿ, ಯಾವಾಗ ಹೊಡಿಬೇಕು ಮಂಜುನಾಥ್ ಅವರೇ? ಸರ್, ಬೆಳೆ ನೋಡ್ಕೊಂಡೋದು ವ್ಯತ್ಯಾಸ ಆಗುತ್ತೆ. ಮೊದಲಿನಿಂದ ಈಗ 80-100 ಭಾಗ ಆಲೂಗಡ್ಡೆ ಹುಟ್ಟಿದ ತಕ್ಷಣ ಮ್ಯಾಂಕೋಜಬ್ ಅಂತ ಹೇಳ್ತೀವಿ, ಅದನ್ನ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಒಂದ್ ವಾರಕ್ಕೊಂದ್ಸತಿ ಸ್ಪ್ರೇ ಯಾಕೆ ಹೇಳ್ತೀವಿ ಅಂತಂದ್ರೆ, ಪ್ರತಿ ವಾರ ಹೊಸ ಚಿಗುರುಗಳು ಬರ್ತಾ ಇರ್ತವೆ. ಈಗ ಚಿಗುರಿರುವಂತ ಎಲೆಗಳಿಗೆ ಸ್ಪ್ರೇ ಮಾಡಿದ್ರೆ ಅದು ಪ್ರೊಟೆಕ್ಷನ್ ಆಗುತ್ತೆ. ನಂತರದಲ್ಲಿ ಬರೋ ಚಿಗುರಿಗಳಿಗೆ ಒಂದ್ ವೀಕ್ ಆದ್ಮೇಲೆ ಮತ್ತೆ ಸ್ಪ್ರೇ ಮಾಡಿದ್ರೆ ಆ ಗಿಡ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ತಾ ಬರುತ್ತೆ. ಇದನ್ನ ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದೇ ಆದ್ರೆ ನೇರವಾಗಿ ಬಂದಂತ ರೋಗವನ್ನ ತಡ್ಕೊಳ್ಳುವಂತ ಶಕ್ತಿ ಮತ್ತೆ ಪ್ರಸರಣ ಆಗುವಂತ ಶಕ್ತಿಯನ್ನ ಬೆಳೆಸ್ಕೊಳ್ಳುತ್ತೆ. ಬಂದಾದ್ಮೇಲೆ ಈ ಅಕ್ರೋಬ್ಯಾಟೋ ಅಂತ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳನ್ನ ಸಿಂಪರಣೆ ಮಾಡಬಹುದು. ಇನ್ನೇನ್ ಜಾಸ್ತಿ ಆಯ್ತಪ್ಪ, ತುಂಬಾ ಬೆಳೆ ಈಗಾಗಲೇ ಹೋಗುವಂತ ಸ್ಟೇಜ್ ಬರ್ತಾ ಇದೆ ಅಂದಾಗ ಅಕ್ರೋಬ್ಯಾಟ್ ಮತ್ತೆ M45 ನ ಸಿಂಪರಣೆ ಮಾಡಿದ್ರೆ ಉಳಿಸ್ಕೋಬಹುದು. ಕಳೆದ ವರ್ಷ ನೀವು ಆಲೂಗಡ್ಡೆ ಬೆಳೆದ್ರಲ್ಲ ಪುಷ್ಪ ಅವರೇ, ನಿಮ್ಗೆ ಅಂಗಮಾರಿ ರೋಗದ ಸಮಸ್ಯೆ ಏನಾಗ್ಲಿಲ್ವಾ? ಇತ್ತು ಸರ್. ಇತ್ತು ರೋಗ ಇತ್ತು, ಆದ್ರೆ ಅವಾಗ ಔಷಧಿ ಹೊಡೆದ್ರು ಆದ್ರೂ ಕಂಟ್ರೋಲ್ ಆಗ್ಲಿಲ್ಲ. ಹೌದಾ? ಅಂದ್ರೆ ನಮಗೆ ಟೈಮ್ ಟೈಮಿಗೆ ಔಷಧಿ ಹೊಡಿಯಕ್ ಅವಾಗ ಹೇಳ್ಕೊಡೋರು ಯಾರು ಇರ್ಲಿಲ್ವಲ್ಲ ಸರ್ ಅದ್ರ ಬಗ್ಗೆ. ಇವಾಗ ಈ ಆಲೂಗಡ್ಡೆ ಸಂಘ ಓಪನ್ ಮಾಡಿ ನಮ್ದೇ ಆದ ಒಂದ್ ಕಂಪ್ನಿ ಓಪನ್ ಆದ್ಮೇಲೆ ಇದೇ ಟೈಮಿಗೆ ಔಷಧಿ ಹೊಡಿಬೇಕಂತ ಗೊತ್ತಾಯ್ತು ಸರ್. ಹಂಗಾಗಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಹೇಳಿ ಮಂಜುನಾಥ್ ಅವರೇ, ಈಗ ಕೀಟನಾಶಕಗಳನ್ನ ಹೆಚ್ಚಿಗೆ ಬಳಸಬಾರದು ಅಂತ ನಮ್ ಪುಷ್ಪ ಅವರ ವಿಚಾರ. ಹೌದು, ತಾವು ಕೂಡ ಅದನ್ನ ಹೇಳ್ತೀರಾ, ಕೀಟನಾಶಕಗಳನ್ನ ಹೆಚ್ಚಿಗೆ ಹೊಡಿಬೇಡಿ ಅಂತ? ಹೇಗೆ? ಖಂಡಿತ, ಯಾಕೆಂದ್ರೆ ಈಗ ಮಿತ್ರ ಕೀಟಗಳು ಇರುತ್ತೆ, ಶತ್ರು ಕೀಟಗಳು ಇರುತ್ತೆ ಬೆಳೆಗಳಲ್ಲಿ. ಆ ಜೈವಿಕ ವ್ಯವಸ್ಥೆಯನ್ನ ನಾವೇ ಹಾಳು ಮಾಡ್ತೀವಿ. ಈಗ ಒಂದ್ಸತಿ ರೈತರು ಎದುರುಬಿಟ್ಟು ಹುಳ ಬಂದಿದೆ ಅಂತೇಳಿ ಅಂಗಡಿಗೆ ಹೋಗಿ ಕೀಟನಾಶಕ ತಂದು ಸ್ಪ್ರೇ ಮಾಡಿದ್ದೆ ಆದ್ರೆ ಮಿತ್ರ ಕೀಟಗಳು ಮತ್ತೆ ಶತ್ರು ಕೀಟಗಳು ಎರಡೂ ಸಾಯ್ತವೆ. ಜೊತೆಗೆ ಜೇನು ನೊಣಗಳು ಅಂತ ಹೇಳ್ತೀವಿ, ಪರಾಗಸ್ಪರ್ಶದಲ್ಲಿ ತುಂಬಾ ಮಹತ್ವವಾದ ಸ್ಥಾನವನ್ನ ವಹಿಸುತ್ತೆ. ಹಾಗಾಗಿ ಈ ಒಂದು ಕೀಟನಾಶಕವನ್ನ ಸ್ಪ್ರೇ ಮಾಡೋದ್ರಿಂದ ಭೂಮಿ ಆರೋಗ್ಯ ಕೆಟ್ಟಿದ್ದು ಅಲ್ಲದೆ ಮನುಷ್ಯರ ಆರೋಗ್ಯನ ಕೆಡಿಸ್ತೀವಿ, ನಮ್ಮ ಜೊತೆ ಇರುವಂತ ಜೀವ ಜಗತ್ತನ್ನು ಕೂಡ ಹಾನಿ ಮಾಡ್ತೀವಿ. ಹಾಗಾಗಿ ಧೈರ್ಯವಾಗಿ ಬಿಟ್ಟು ನೋಡಿ ಅಂತೇಳಿ ನಾವೊಂದು 4 ಎಕರೆಗೆ ಹೋದ ಸತಿ ಬಿಡ್ತಿದ್ವಿ. ಸೊ ಅದು ರೈತರಿಗೆ ಮನವರಿಕೆ ಆಗಿ ಈಗ ಅವರು ಅದನ್ನ ಅಳವಡಿಸ್ಕೊಳ್ತಾ ಬರ್ತಾ ಇದಾರೆ. ಕೀಟನಾಶಕ ಸ್ಪ್ರೇ ಮಾಡದೇನು ಕೂಡ ಆಲೂಗಡ್ಡೆಯನ್ನ ಬೆಳಿಬಹುದು ಅಂತೇಳಿ ಮನವರಿಕೆ ಮಾಡ್ಕೊಂಡಿದ್ದಾರೆ. ಈ ಒಂದು ಕೊರೋನಾ ಬಂದಿರುವಂತ ಸಂಕಷ್ಟ ಸ್ಥಿತಿಯಲ್ಲಿ ನಾವೊಂದು ಸ್ಮಾರ್ಟ್ ಪೊಟ್ಯಾಟೋ ಫಾರ್ಮಿಂಗ್ ಆಪ್ ಅಂತೇಳಿ ಸಿದ್ಧಪಡಿಸಿದೀವಿ ನಮ್ಮ GAC ಕಂಪನಿ ವತಿಯಿಂದ. ಸೊ ಇದರಲ್ಲಿ ನನ್ನ ಹೊಲದ ಮಾಹಿತಿ ಅಂತ ಹೇಳಿ ಇರುತ್ತೆ. ಇದು ತುಂಬಾ ಸರಳವಾಗಿ ಕನ್ನಡದಲ್ಲೇ ಇರುತ್ತೆ, ಪ್ಲೇಸ್ಟೋರ್ ಅಲ್ಲಿ ಉಚಿತವಾಗಿ ಸಿಗುತ್ತೆ. ಇದನ್ನ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದಿರುವಂತ ಆಲೂಗಡ್ಡೆ ಬಿತ್ತನೆ ಡೇಟ್ ಅನ್ನ ಅದರಲ್ಲಿ ನಮೂದು ಮಾಡಿದ್ರೆ ಮಣ್ಣಿನ ವಿಧ ಯಾವುದು, ಬೋರ್ವೆಲ್ ಇದೆಯಾ ಇಲ್ವಾ, ಎಷ್ಟೆಕರೆ ಹಾಕಿದೀವಿ, ಯಾವ ತಳಿ ಹಾಕಿದೀವಿ ಅಂತ ಒಂದು ಮೂಲ ಮಾಹಿತಿಯನ್ನ ತುಂಬಿದ್ರೆ ಆ ಅಪ್ಲಿಕೇಶನ್ ಪ್ರತಿದಿನ ಅವರಿಗೆ ಸಂದೇಶವನ್ನು ಕಳಿಸುತ್ತೆ, ಯಾವ ಟೈಮಿಗೆ ಔಷಧಿಯನ್ನ ಹೊಡಿಬೇಕಾಗತ್ತೆ, ಯಾವ ಟೈಮಿಗೆ ಪೋಷಕಾಂಶಗಳನ್ನ ಕೊಡಬೇಕು, ಯಾವ ಟೈಮಿಗೆ ನೀರ್ ಕೊಡಬೇಕು ಅಂತೇಳಿ ಅದು ಸಂದೇಶ ಕಳಿಸುತ್ತೆ. ಪ್ಲಸ್ ಅದರಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಮಾಹಿತಿ ಏನ್ ಸಿಗುತ್ತೆ ಅಂತಂದ್ರೆ, ಈಗ ಪುಷ್ಟೀಕೃತ ಗೊಬ್ಬರವನ್ನ ಹೇಗ್ ಮಾಡೋದು, ಜೀವಾಣು ಇರುವಂತ ಗೊಬ್ಬರನ ಹೇಗೆ ಶಕ್ತಿವಂತಗೊಳಿಸೋದು, ಕೊಟ್ಟಿಗೆ ಗೊಬ್ಬರನ ಹೇಗೆ ಪುಷ್ಟೀಕರಿಸೋದು ಅಂತೇಳಿ ಅದರಲ್ಲಿ ಲಿಂಕ್ ಇರುತ್ತೆ. ಅಲ್ಲಿ ಒತ್ತುತ್ತಾ ಒತ್ತುತ್ತಾ ಹೋದ್ರೆ ಅವರಿಗೆ ಶಿಲೀರನಾಶಕದ ಬಗ್ಗೆನೂ ಪೂರ್ಣ ಮಾಹಿತಿ ಸಿಗುತ್ತೆ, ಯಾವ ಔಷಧಿ ಹೊಡಿಬೇಕು ಅಂತಾನು ಸಿಗುತ್ತೆ, ಕೊಟ್ಟಿಗೆ ಗೊಬ್ಬರನ ಹೇಗೆ ಪುಷ್ಟೀಕರಿಸಬೇಕು ಅಂತೇಳಿ ಎಲ್ಲ ಮಾಹಿತಿ ಕೂಡ ಸರಳವಾಗಿ ಸಿಗುತ್ತೆ. ಇನ್ನು ಮುಂದೆ ಏನ್ ಮಾಡಬಹುದು ಅಂತೀರಿ ಆಲೂಗಡ್ಡೆ ಬೆಳೆಗಾರರು? ಈಗ ಒಂದು ಔಷಧಿ ಸಿಂಪರಣೆ ಮಾಡಬೇಕು ಅಂತ ಹೇಳಿದ್ರಿ, ಮತ್ತೆ ಇನ್ನೇನಾದ್ರೂ ಮಾಡಬೇಕಾಗತ್ತಾ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ರೋಗನ ನೋಡ್ಕೊಂಡು ಮಾಡಬೇಕಾಗತ್ತೆ. ಈಗೇನ್ ನಾವೇನ್ ಹೇಳಿದ್ವಿ, ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಮತ್ತೆ ಸಂಪರ್ಕ ಶಿಲೀಂಧ್ರನಾಶಕಗಳನ್ನ ಸಿಂಪಡಿಸಿ ಅಕ್ಕಪಕ್ಕದ ಹೊಲದಲ್ಲಿರ್ತಕ್ಕಂತ ರೈತರಿಗೂ ಕೂಡ ಅವ್ರು ಎಜುಕೇಟ್ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಈಗ ನಾವೊಬ್ರು ಔಷಧಿ ಹೊಡೆದು ಪಕ್ಕದ ಹೊಲದವ್ರು ಹೊಡಿದೇ ಇದ್ರೆ ಅಲ್ಲಿ ಬಂದ್ರೆ ನಮಗೂ ಬರುತ್ತೆ, ಸೇಮ್ ಕೊರೋನಾದ ತರನೇ. ಸೊ ಹಂಗಾಗಿ ಅಕ್ಕಪಕ್ಕದ ಹೊಲದವರಿಗೂ ಕೂಡ ಅವರು ತಿಳಿ ಹೇಳ್ತಾ ಎಜುಕೇಟ್ ಮಾಡ್ತಾ ಅವರು ಸ್ಪ್ರೇ ಮಾಡಿ ತಾವು ಸ್ಪ್ರೇ ಮಾಡಿಕೊಂಡು ಆ ರೋಗನ ಕಂಟ್ರೋಲ್ ಆಗದೆ ಇದ್ರೆ ಮತ್ತೆ 4 ದಿವಸಕ್ಕೊಂದ್ಸತಿ 5 ದಿವಸಕ್ಕೊಂದ್ಸತಿ ಸ್ಪ್ರೇ ಕೊಡ್ತಾನೆ ಹೋಗ್ಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿವರೆಗೂ ಬೆಳೆನ ಕಾಪಾಡ್ಕೊಂಡು ಬಂದಿದ್ದಾರೆ. ಈಗ ನಮ್ಗೊಂದು ಗಾದೆ ಇದೆ, 100 ಕೊಡ ನೀರು ಒತ್ತಾಕಿ 101 ಕೂಡ ಎತ್ತಾಕದಂತೆ. ಸೊ ಹಂಗಾಗಿ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋಂತ ಬೆಳೆನ ಮುಂದೆ ಇನ್ನೊಂದು ತಿಂಗಳು ಉಳಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ಸಿಂಪಡಣೆಯನ್ನ ಎಚ್ಚರಿಕೆಯನ್ನು ಮಾಡ್ಬೇಕಾಗುತ್ತೆ. ಪುಷ್ಪ ಅವರ, ಈಗ ನೀವು ಸಂಘ ಮಾಡ್ಕೊಂಡಿದ್ರಿ ಅಂತಂದ್ರೆ ಆಗ್ಲೇ ನಮ್ಮ ಮಂಜುನಾಥ್ ಅವ್ರು ಹೇಳ್ತಾ ಇದ್ರು, ಬರೀ ನಂದೊಂದು ಬೆಳೆ ಚೆನ್ನಾಗ್ ಬಂದ್ರೆ ಏನು ಉಪಯೋಗ ಇಲ್ಲ, ಅಕ್ಕಪಕ್ಕದವ್ರು ಚೆನ್ನಾಗ್ ಬೆಳಿಬೇಕು. ಈಗ ನಿಮ್ ಸಂಘ ಮಾಡಿದಿರಲ್ಲಮ್ಮ, ನೀವ್ ಅದರಲ್ಲಿ ಚರ್ಚೆ ಮಾಡ್ತಿರ್ತೀರಾ? ಹೌದು ಸರ್, ಚರ್ಚೆ ಮಾಡ್ತಿರ್ತೀವಿ. ಏನ್ ಮಾಡ್ತೀರಿ ಹೇಳಿ. ಸರಿ, ಇವಾಗ ನೀವು ಬೆಳೆ ಮಾಡ್ಕೊಂಡ್ರೆ ಸಾಲದು, ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳ್ಕೊಳ್ಳಿ, ಈ ತರ ಬೆಳೆ ಮಾಡಿದ್ರೆ ಈ ತರ ಇದೆ, ಈ ತರ ಔಷಧಿ ಹೊಡಿರಿ, ರೋಗ ಬರಲ್ಲ ಅಂತ ಪಕ್ಕದವ್ರಿಗೂ ಹೇಳ್ಕೊಳ್ಳಿ ಅಂತ ಸಂಘದಲ್ಲಿ ಚರ್ಚೆ ಮಾಡ್ಕೊತೀವಿ ಸರ್. ಎಲ್ಲ ಪಕ್ಕದವ್ರಿಗೆಲ್ಲ ತಿಳುವಳಿಕೆ ಹೇಳ್ತಾರೆ. ಎಷ್ಟು ಜನ ಇದ್ರಮ್ಮ ನಿಮ್ ಸಂಘ? ನಮ್ಮ ಸಂಘ 17 ಜನ ಇದೀವಿ ಸರ್. ಎಲ್ಲ ಆಲೂಗಡ್ಡೆ ಬೆಳಿತೀರಾ? ಎಲ್ಲ ಬೆಳಿತೀವಿ. ಎಲ್ಲ ಉಳಿತಾಯ ಮಾಡ್ತೀವಿ? ಎಲ್ಲ ಉಳಿತಾಯ ಮಾಡ್ತೀವಿ. ಎಲ್ಲಾರು ಬೆಳೆನೂ ಚೆನ್ನಾಗಿ ಬರ್ತಿದ್ಯಾ? ಬರ್ತಾ ಇದೆ ಸರ್, ಎಲ್ಲಾರು ಬೆಳೆನು ಚೆನ್ನಾಗಿ ಬರ್ತೀವಿ. ನಿಮ್ ಬೆಳೆ ಹೇಗಿದೆ, ಏನ್ ಔಷಧಿ ಹೊಡೆದ್ರಿ, ಏನ್ ಗೊಬ್ಬರ ಕೊಟ್ರಿ, ಇದನ್ನೆಲ್ಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ತೀವಿ ಸರ್, ಯಾಕೆಂದ್ರೆ ನಾವು ಸಂಘದಲ್ಲಿ ಇರೋರು ಎಲ್ಲ ಒಂದೇ ಚರ್ಚೆ ಮಾಡೋದ್ರಿಂದ ಸಾಮಾನ್ಯ ಎಲ್ಲ ಒಂದೇ ತರ ಔಷಧಿ ಹೊಡೆದಿರ್ತಾರೆ. ಹಂಗಾಗಿ ಎಲ್ಲಾರ್ಗೂ ಗೊತ್ತು, ಇವರು ಈ ಟೈಮ್ಗೆ ಔಷಧಿ ಹೊಡೆದಿದ್ದಾರೆ, ನಾವು ಈ ಟೈಮ್ಗೆ ಔಷಧಿ ಹೊಡೆದಿದೀವಿ ಅಂತ ಎಲ್ಲಾರ್ಗೂ ಗೊತ್ತಿರುತ್ತೆ ಸಂಘದಲ್ಲಿ ಇರೋದು. ಅಂದ್ರೆ ವಿಚಾರಗಳನ್ನ ತಿಳ್ಕೋಬೇಕು. ಈಗ ನಿಮ್ಗೆ ರೋಗ ಎಲ್ಲ ಗುರುತಿಸೋದ್ ಗೊತ್ತೇ ನಮ್ಮ ಪುಷ್ಪ? ಇಲ್ಲ ಸರ್, ನಮಗೆ ಅಷ್ಟಾಗಿ ಗೊತ್ತಾಗಲ್ಲ. ಅದೇ ನಮ್ಮ ಕೋಆರ್ಡಿನೇಟರ್ ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ನೋಡಿ ಹೇಳ್ತಾರೆ ಸರ್, ಈ ತರ ರೋಗ ಇದೆ, ಈ ತರ ಔಷಧಿ ಹೊಡಿಯಿರಿ ಅಂತ ಹೇಳ್ತಾರೆ ಸರ್. ನಿಮ್ದು ಸ್ಮಾರ್ಟ್ ಫೋನ್ ಇರೋದೆ? ಇದೆ ಸರ್. ಅಲ್ವಾ, ನೀವು ಡೌನ್ಲೋಡ್ ಮಾಡಿದೀರಾ? ಮಾಡಿದೀವಿ ಸರ್. ಮಾಡಿದೀರಾ? ಹೌದು ಸರ್. ಓಹೋ, ಪರವಾಗಿಲ್ಲ. ಬರಕಾಗಲ್ಲ ಅಂತ ಟೈಮಲ್ಲಿ ಅದನ್ನ ನೋಡ್ಕೊಂಡ್ರೆ ಈ ಟೈಮಿಗೆ ಇದ್ದ ಔಷಧಿ ಅಂತ ಗೊತ್ತಾಗುತ್ತೆ ಸರ್. ಹೌದಾ? ಹಾಗಾದ್ರೆ ಅದನ್ನು ನೋಡ್ಕೊಂಡು ನಮ್ ಕೋಆರ್ಡಿನೇಟರ್ ಅಲ್ಲೇ ಹತ್ರ ಇರೋದ್ರಿಂದ ಇವರೇ ಒಂದ್ಸರಿ ಬಂದ್ ನೋಡಿದ್ರೆ ಒಳ್ಳೇದಲ್ಲ ಅಂತ ನಾವು ಕೋಆರ್ಡಿನೇಟರ್ಗೆ ಫೋನ್ ಮಾಡಿ ತರ್ಸ್ಕತ್ತೀವಿ ಸರ್. ನೀವು ಬೇರೆ ಊರಿಗೂ ಹೋಗಿ ನೋಡ್ತೀರಮ್ಮ ಕುದುರುಗುಂಡೆ ಬಿಟ್ಟು ಬೇರೆ ಕಡೆ ಎಲ್ಲ? ಇಲ್ಲ ಸರ್, ಬೇರೆ ಊರಿಗೇನು ಹೋಗಲ್ಲ ಸದ್ಯಕ್ಕೆ. ಏನಾದ್ರು ಒಂದ್ ವೇಳೆ ಕಂಪ್ನಿಯವರು ಏನಾದ್ರು ಕರೆದ್ರೆ ಅವ್ರ ಜೊತೆ ಹೋಗಿ ನೋಡ್ಕೊಂಡು ಬರ್ತೀವಿ ಸರ್. ನಿಮ್ಮ ಅಪ್ಪನ ಮನೆಯಲ್ಲಿ ಅವ್ರಿಗೂ ಆಲೂಗಡ್ಡೆ ಬೆಳೆಯಕ್ಕೆ ಏನಾದ್ರು ಹೇಳ್ತೀರಾ? ಅಲ್ಲಿ ಬಾವಿ ಇಲ್ಲ ಸರ್ ಬೆಳೆಯೋದಕ್ಕೆ. ಬಾವಿ ಇಲ್ಲ? ಬಾವಿ ಇದ್ದಿದ್ರೆ ಬೆಳೆಯೋದನ್ನ ಯಾವ ತರ ಅಂತ ಹೇಳ್ಕೊಡ್ತಾ ಇದ್ವಿ. ನೀವೇ ಹೋಗಿ? ಹೌದು ಸರ್. ನಿಂತು ಬೆಳೆಸ್ಕೊ? ಹೌದು ಸರ್, ತುಂಬಾ ಹೆಲ್ಪ್ ಮಾಡ್ತಾ ಇದ್ವಿ. ಆ ಬಾವಿ ಇಲ್ಲದ ಕಾರಣ ಆ ಕಡೆ ಆಲೂಗಡ್ಡೆ ಬೆಳೆಯಕ್ಕಾಗಲ್ಲ ಸರ್. ಮಂಜುನಾಥ್ ಅವರ ತಮ್ಮ ಸಲಹೆ ಏನು ಆಲೂಗಡ್ಡೆ ಬೆಳೆದಾರ್ರಿ? ನನ್ನ ಸಲಹೆ, ಪ್ರಸ್ತುತ ಸಮಯದಲ್ಲಿ ಈಗಾಗಲೇ ಹೇಳ್ದಾಗೆ ಈಗಾಗಲೇ ಬಂದಿರೋಂತ ಬೆಳೆನ ಇನ್ನೊಂದು ಒಂದ್ ತಿಂಗಳವರೆಗೆ ಕಾಪಾಡ್ಕೊಳ್ಬೇಕಾಗಿರುವಂತದ್ದು ಬಹಳ ಮುಖ್ಯವಾಗಿರುತ್ತೆ. ನಿಮಗೇನಾದ್ರು ಗೊತ್ತಾಗ್ಲಿಲ್ಲ, ಸಲಹೆ ಸೂಚನೆಗಳು ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ಕೇಳಬಹುದು. ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಈ ಮೂಲಕ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ಭೂಮಿ ಆರೋಗ್ಯವನ್ನ ಕಾಪಾಡಿದ್ರೆ ನಿಮ್ಮ ಆರೋಗ್ಯ ಕಾಪಾಡ್ಕೊಂಡಂಗೆ. ನಿಮ್ಮ ಭೂಮಿಯಲ್ಲಿ ಬೆಳೆದಿರ್ತಕ್ಕಂತ ಬೆಳೆಯನ್ನ ತಿನ್ನೋರ ಆರೋಗ್ಯನೂ ನೀವು ಕಾಪಾಡ್ತೀರಾ. ಹಾಗಾಗಿ ಕೀಟನಾಶಕನ ಆದಷ್ಟು ಬಹಳ ಕಡಿಮೆ ಮಾಡಿ ನೀವು ಹುಳುಗಳಿಗೆ ಸ್ಪ್ರೇ ಮಾಡಲೇಬೇಕು ಅಂತ ಹೇಳಿದ್ರೆ ಬೇವಿನ ಬೀಜದ ಕಷಾಯ ಅಂತೇಳಿ ಸಿಗುತ್ತೆ. ನಮ್ಮ ಹೊಯ್ಸಳ ರೈತ ಉತ್ಪಾದಕರ ಕಂಪನಿಯ ಮೂಲಕ ಅದನ್ನ ಪೂರೈಕೆ ಮಾಡ್ತಾ ಇದೀವಿ. ಅದನ್ನ ತಗೊಂಡು ನೀವು ಸ್ಪ್ರೇ ಮಾಡಬಹುದು. ದುದ್ದ ಗ್ರಾಮದಲ್ಲಿ SBI ಬ್ಯಾಂಕ್ ಪಕ್ಕ ಹೊಯ್ಸಳ ರೈತ ಉತ್ಪಾದಕರ ಕಂಪನಿಯ ಮಾರಾಟ ಮಳಿಗೆ ಇದೆ. ದಯವಿಟ್ಟು ಅಲ್ಲಿ ತಜ್ಞರಿರ್ತಾರೆ, ನಿಮ್ಮ ಬೆಳೆಗಳ ಸಮಸ್ಯೆಗಳಿಗೆ ತಕ್ಕಂತೆ ಮಾಹಿತಿಯನ್ನ ನೀಡಿ ಆ ಮಾಹಿತಿಗೆ ತಕ್ಕಂತೆ ಔಷಧಿಗಳನ್ನ ಕೊಡ್ತಾರೆ. ದಯವಿಟ್ಟು ಅದರ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತೇಳಿ ಈ ಮೂಲಕ ಹೇಳಿ. ತಾವೇನಾದ್ರೂ ಹೇಳಕ್ ಇಷ್ಟಪಡ್ತೀರಮ್ಮ ಪುಷ್ಪ, ಬೇರೆ ರೈತ ಮಹಿಳೆಯರಿಗೆ? ಹೌದು ಸರ್, ಇದರಿಂದ ಏನೇನ್ ಯಾವ ತರ ಅನುಕೂಲ ಇದೆ, ಒಂದು ಮಹಿಳೆಯರೆಲ್ಲ ಸೇರಿ ಒಂದು ಗ್ರೂಪ್ ಒಂದು ಸಂಘ ಮಾಡ್ಕೊಂಡ್ರೆ ಯಾವ ತರ ಅನುಕೂಲ ಆಗುತ್ತೆ ಅಂತ, ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಬೇಕಾದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಕೇಳಿದ್ರೆ ನಾನು ಹೇಳ್ತೀನಿ ಸರ್. ತುಂಬಾ ಒಳ್ಳೇದಾಗುತ್ತೆ, ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಸಂಘ ಅಂತ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ, 4 ಜನಕ್ಕೆ ತಿಳುವಳಿಕೆ ಹೇಳ್ಬೋದು ಸರ್. ಸಂಘ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ತೀರಿ, ಗೆಂಡೆ ಬೆಳೆಯೋದ್ ಹೇಗೆ ಅಂತ ಹೇಳ್ಕೊಡ್ತೀರಿ? ಹೌದು ಸರ್, ಹೇಳ್ಕೊಡ್ತೀನಿ ಸರ್. ದುಡ್ಡನ್ನ ಹೆಂಗೆ ಸಂಗ್ರಹಣೆ ಮಾಡ್ಕೋಬಹುದು, ಲಾಭ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ತೀರಿ? ಹೌದು ಸರ್, ಹೇಳ್ಕೊಡ್ತೀನಿ ಸರ್. ಅಲ್ವಮ್ಮ? ಹೌದು ಸರ್. ಈ ಸಾರಿನೂ ಚೆನ್ನಾಗಿ ಸಂಪಾದನೆ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್, ಅಂದ್ರೆ ರೈತರು ಹೇಗ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಸರ್, ಅಂದ್ರೆ ನಂಬಿಕೆ ಇದೆ. ಒಳ್ಳೇದಮ್ಮ, ಚೆನ್ನಾಗಿ ಬೆಳೆ ಬರ್ಲಿ. ಈಗಾಗ್ಲೇ ತಾವು ಹೇಳಿದ್ರಿ, ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನ್ನನ್ನು ಸಂಪರ್ಕ ಮಾಡ್ಬಿಡಿ ಅಂತ. ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಮ್ಮ ಪುಷ್ಪ? ಹೇಳ್ತೀನಿ ಸರ್. 9 9 7 3 1 8 5 8 3 0 4. ನಿಧಾನವಾಗಿ ಇನ್ನೊಂದ್ಸರಿ ಹೇಳಿ. 9 7 3 1 8 5 8 3 0 4. ಇನ್ನೂ ಒಂದ್ಸರಿ ಹೇಳ್ಬಿಡಿ ಅಮ್ಮ. 9731858304. ತಮ್ದು ಮಂಜುನಾಥ್ ಅವ್ರೆ? ಹಾ ಸರ್. 9742131225. ಇನ್ನೊಮ್ಮೆ? 9742131225. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9742131325. ಒಳ್ಳೆಯದು ಮಂಜುನಾಥ್ ಅವರೇ ಹಾಗೂ ಪುಷ್ಪ ಅವರೇ, ಇದುವರೆಗೂ ಸುಧಾರಿತ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಗೂ ಸರ್. ಇದುವರೆಗೆ ಸುಧಾರಿತ ಆಲೂಗಡ್ಡೆ ಬೇಸಾಯ ಈ ಕುರಿತ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಸುಧಾರಿತ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಸ್ಎಂ ಮಂಜುನಾಥ್ ಹಾಗೂ ಹಾಸನ ತಾಲೂಕು ಕುದುರುಗುಂಡಿಯ ಬಿಆರ್ ಪುಷ್ಪ. ರೈತ ಬಾಂಧವರೇ, ಇದೇ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗಡ್ಡೆ ಬೇಸಾಯ ಕುರಿತ ಸಂವಾದವನ್ನು ಪ್ರಸಾರ ಮಾಡುತ್ತೇವೆ. ಇದರಲ್ಲಿ ಭಾಗವಹಿಸುತ್ತಾರೆ ಸುಧಾರಿತ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಸ್ಎಂ ಮಂಜುನಾಥ್ ಹಾಗೂ ಹಾಸನ ತಾಲೂಕು ಕುದುರುಗುಂಡಿಯ ಕೆಟಿ ರಂಗೇಗೌಡ. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ. ಇದುವರೆಗೂ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಚಿನ್ನದ ಗೆಂಡೆ ಕೇಳಿದಿರಿ.